ಯಾಕೆ ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು, ತಲೆ ಕೆಡಿಸ್ಕೋಬೇಕು, ವಿಚಾರಧಾರೆಗಳನ್ನ ನಮ್ಮ ಹತ್ರ ಯಾಕೆ ತಂದ್ಕೋಬೇಕು ಅನ್ನೋದನ್ನು ನಾವು ಪ್ರಶ್ನಿಸ್ಕೊಳ್ಬೇಕಾಗ್ತದೆ. ನೀವು ಒಂದು 35 ವರ್ಷದ ಹಿಂದೆ ನೋಡ್ರಿ, ಇಲ್ಲಿ ದ್ರಾಕ್ಷಿ ಬೆಳೆಗಾರರು ಮನುಕ್ ಮಾಡ್ತಿದ್ರೇನು? ಮಾಡ್ತಿರ್ಲಿಲ್ಲ. ಮನುಕ್ ಮಾಡೋಕ್ಕಿಂತ ಮುಂಚಿನ ದ್ರಾಕ್ಷಿ ಹೇಗಿತ್ತು, ನಾವು ಮನುಕ್ ಮಾಡೋದನ್ನ ಕಲ್ತ ಮೇಲೆ ದ್ರಾಕ್ಷಿ ಬೆಳೆಗೆ ಏನು ಬೆಲೆ ಬಂದಿದೆ ಅನ್ನೋದನ್ನು ನೀವು ಕಂಡುಕೋರಿ. ಇದರ ಅರ್ಥ ಇಷ್ಟೇ, ಯಾವ ವಸ್ತುವಿಗೆ ಶೆಲ್ಫ್ ಲೈಫ್ ಅದ, ಅದು ಬಾಳಿಕೆ ಬರ್ತದೆ, ಅಲ್ಲಿ ನಮಗೆ ಒಂದು ಗಟ್ಟಿತನ ಬರ್ತದೆ. ಸೆಲ್ಫ್ ಲೈಫ್ ಇಲ್ಲ, ಮುಗ್ದೋಯ್ತು. ಟೊಮೆಟೊ ಬೆಳೆಗಾರರು ರಸ್ತೆಗೆ ಏನು ಟೊಮೆಟೊ ಸುರಿದ್ಬಿಟ್ಟು ನಾವು ಪ್ರತಿಭಟನೆ ಮಾಡ್ತೀವಿ, ನಮಗೆ ಬೆಲೆ ಸಿಗಲಿಲ್ಲ ಇವತ್ತು ಮಂಡಿಯೊಳಗೆ, ನಮಗೆ ಸರಿಯಾದ ರೇಟ್ ಸಿಗಲಿಲ್ಲ ಅಂತೇಳಿ. ಅದೇ ನಾವು ನೋಡಿದ್ವೇನು ಜೋಳ ಮತ್ತು ಮೆಕ್ಕೆಜೋಳ ಸುರುವಿ ಪ್ರತಿಭಟನೆ ಮಾಡೋರನ್ನ, ಯಾಕೆ? ಅದಕ್ಕೆ ಸೆಲ್ಫ್ ಲೈಫ್ ಅದ. ಅದಕ್ಕೆ ನಾವು ಏನು ಮಾಡಬೇಕಿಲ್ಲಿ ಅಂತಂದರೆ, ಸೆಲ್ಫ್ ಲೈಫ್ ಯಾವುದರಲ್ಲಿ ಇಲ್ಲ ಅದಕ್ಕೆ ಸೆಲ್ಫ್ ಲೈಫ್ ಕೊಡುವಂಥ ಕಾರ್ಯಗಳನ್ನ, ಸಂಸ್ಕರಣೆಗಳನ್ನ ನಾವು ಅಳವಡಿಸ್ಕೋಬೇಕು. ನಾವು ಕಾಲದಿಂದ ನೋಡ್ತೀವಿ, ಲಿಂಬೆ ಹಣ್ಣು ಅಂತಂದರೆ ಉಪ್ಪಿನಕಾಯಿ ಹಾಕೋದು, ಅಡುಗೆಗೆ ಕೂಡಿಸೋದು, ತಾಟದಲ್ಲಿನೂ ನಾವು ಕಡಿಮೆ ಇದ್ದರೆ ಒಂದಿಷ್ಟು ಹಿಂಡ್ಕೊಂಡು ಅದನ್ನು ಇನ್ನೂ ಇಷ್ಟು ರುಚಿಕಟ್ಟಾಗಿ ಮಾಡ್ಕೊಂಡು ತಿನ್ನೋದು, ಇಷ್ಟು ನಾವು ಲಿಂಬೆ ಬೆಳೆಯನ್ನು ಬಳಸ್ಕೊಂಡು ಬಂದೀವಿ. ಇಷ್ಟಾದರೆ ಸಾಕಾಗೋದಿಲ್ಲ ಇವತ್ತಿನ ವಿದ್ಯಮಾನದಲ್ಲಿ. ಯಾಕೆ ಅಂದರೆ ನಾವು ಬೆಳೀತಕ್ಕಂಥದ್ದು ತುಂಬ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದೀವಿ, ಇಡೀ ಜಿಲ್ಲೆಯ ಜನ. ನಾವು ಹೇಳ್ತೀವಿ ಇವತ್ತು ಇಂಡಿ ಅದರದ ತವರು ಮನೆ ಅಂತ. ಹಾಗೆಯೇ ಈಗ ಮತ್ತೊಂದು ತಾಲೂಕುಗಳಲ್ಲಿ ಅತಿ ಕಡಿಮೆ ನೀರಿನಲ್ಲಿ ನಿರ್ವಹಣೆ ಮಾಡತಕ್ಕಂಥ ಬೆಳೆ ಅದು. ಕಬ್ಬಿನಂಥ ಭತ್ತದಂಥ ಬೆಳೆಗಳಿಗೆ ಯಥೇಚ್ಛವಾಗಿ ನೀರು ಬೇಕಾಗ್ತದೆ. ನಾವು ಬಿಜಾಪುರ ಜಿಲ್ಲೆಯವರು ವಿಶೇಷವಾಗಿ ಗಮನ ಹರಿಸಬೇಕಾದಂಥ ಕೆಲಸ, ಇವತ್ತು ನಮಗೆ ನೀರು ಇದ್ದರೂ ಕೂಡ ಅತಿ ಕಡಿಮೆ ನೀರಿನಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೆ ನಾವು ಆದ್ಯತೆಯನ್ನು ಕೊಡಬೇಕಾದಂಥ ಪರಿಸ್ಥಿತಿ ಇದೆ, ಅಥವಾ ಅದು ನಮ್ಮ ಅನಿವಾರ್ಯತೆ ಕೂಡ. ಹಾಗಾಗಿ ನಾವು ಲಿಂಬೆ ಬೆಳೆಯನ್ನು ಹೇಗೆ ಉಳಿಸ್ಕೊಂಡು ಹೋಗಬೇಕು, ಹೇಗೆ ಇನ್ನೂ ಅದಕ್ಕೆ ವ್ಯಾಲ್ಯೂ ಎಡಿಷನ್, ಅದರ ಮೌಲ್ಯವನ್ನು ಹೇಗೆ ವರ್ಧನೆ ಮಾಡಬೇಕು, ಅದಕ್ಕೆ ಇನ್ನೂ ಬೆಲೆ ಬರೋ ಥರ ಏನು ಮಾಡಬೇಕು. ಓಪನಿಂಗ್ ಮಾಡಬೇಕಾದ್ರೆ ಯಶವಂತರಾಯಗೌಡರು ಬೆಳಿಗ್ಗೆ ಉದ್ಘಾಟನೆ ಸಮಾರಂಭದಲ್ಲಿ ಇದ್ದರು. ಇಲ್ಲಿ ಲಿಂಬೆ ಅಭಿವೃದ್ಧಿ ಮಂಡಳಿಯ ಒಂದು ಏನು ಬೀಜ ಹಾಕೋದಂತಾರಲ್ಲ, ಅದಕ್ಕೆ ಹುಟ್ಟುವಳಿಗೆ ಅವರೇ ಮೂಲ ಕಾರಣೀಕರ್ತರು. ಅವ್ರ ಪ್ರಯತ್ನ ತುಂಬ ದೊಡ್ಡದಿತ್ತು, ಅವರ ಇಚ್ಛಾನುಸಾರನೇ ಲಿಂಬೆ ಅಭಿವೃದ್ಧಿ ಮಂಡಳಿ ಆಗಿದೆ. ಅವರ ಸಖ್ಯ ನನಗೆ ಭಾಳ ದಿವಸದಿಂದ ಅದ. ಅವರು ಹಾಗೆ ಹೇಳುವಾಗ, ಲಿಂಬೆ ಅಭಿವೃದ್ಧಿ ಮಂಡಳಿ ಮಾಡಿದವ್ರಿ ಡಾಕ್ಟ್ರೆ, ಏನೂ ಅದ್ರ ಮ್ಯಾಗೆ ಕೆಲಸನ ಆಗೋಲ್ಲ, ಇಲ್ಲಿ ಅವು ಬರೀ ಬೆಳೆಗಾರರದಾರೆ ಬೆಳೀತಾರೆ, ಖರೆ ಅದ್ರೊಳಗಿನ ಯಾವ ಉತ್ಪನ್ನ ಆಗಲಿ, ನಮ್ಮ ಬೋರ್ಡ್ನಿಂದ ಏನು ಒಂದು ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ಕೋಬೇಕಂತ ಮಾಡೀವಿ, ಅದು ನನ್ನ ಮನಸ್ಸಿನ ತಕ್ಕ ಇನ್ನ ಯಾವುದು ಕಾಣುವಲ್ದು ಅಂತಿದ್ರು. ಅದಕ್ಕೆ ನಾನು ಏನು ಮಾಡಿದೆ, ಈಗ ಒಂದು 8 ತಿಂಗಳು 10 ತಿಂಗಳ ಹಿಂದೆ ನಾನು ಲಿಂಬೆ ಹಣ್ಣಿಂದು ಒಂದು ಪ್ರಾಡಕ್ಟ್ ಶುರು ಮಾಡಿದೆ. ಏನು ಅಂತಂದರೆ, ನೀವು ಯಾವಾಗಾದರೂ ನನ್ನ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡ್ಬೋದು. ಕೆಲವೊಂದು ನೀವು ಒಂದು ಸಣ್ಣ ಚುರುಮುರಿ ಫ್ಯಾಕ್ಟ್ರಿಗೆ ಹೋದ್ರೂ ನಿಮಗೆ ಯಾರೂ ಒಳಗೆ ಬಿಡೋದಿಲ್ಲ, ನೋಡ್ಕೊಂಡು ಹೋಗಿ ಅವರು ಮಾಡಿಬಿಡ್ತಾರೆ ನಾಳೆ ಅಂತ. ಸ್ವಾಭಾವಿಕ ಅದು, ಅವ್ರನ್ನ ನಾವು ದೂಷಿಸೋದು ಬೇಡ. ಆದ್ರೆ ನನ್ನ ಫ್ಯಾಕ್ಟ್ರಿಗೆ ನೀವು ಯಾರೇ ಬರ್ರಿ, ಯಾವಾಗಲೇ ಬರ್ರಿ, ನೋಡ್ಕೊಂಡು. ಯಾಕಂದ್ರೆ ಇಷ್ಟು ಶ್ರಮದ ಯಾರ ರೈತರು ನಮ್ಮ ಕದ್ದು ಮುಚ್ಚಿ ಬಿತ್ತಾರೇನು? ರೈತರು ಕದ್ದು ಮುಚ್ಚಿ ಗಿಡ ನೆಡ್ತಾರ? ಇಲ್ಲ. ಯಾಕಂದ್ರೆ ಇಷ್ಟು ಬೆವರು ಸೂರಿಸಿ ಬೆಳೆಯಂಗಿದ್ರೆ ಇನ್ನೊಬ್ಬ ಬೆಳೆಯಲ್ಯಾಕಂತಾನ. ಹಂಗೆ ನಂದು ಪರಿಶ್ರಮದ ಉದ್ಯೋಗ, ಹಾಗಾಗಿ ನಾ ಯಾರಿಗೂ ಕದ್ದು ಮುಚ್ಚಿ ಇದನ್ನ ನೋಡ್ಬೇಡ್ರಿ, ಇಲ್ಲಿ ಒಳಗೆ ಬಿಡಂಗಿಲ್ಲ ಹೇಳುವುದಿಲ್ಲ. ನೀವ ಅಷ್ಟ ಅಲ್ಲ, ನನ್ನ ಫ್ಯಾಕ್ಟ್ರಿ ಹತ್ರದೊಳಗನ ಅಗ್ರಿಕಲ್ಚರ್ ಕಾಲೇಜ್ ಅದ ಹಿಟ್ನಳ್ಳಿ ಹತ್ರ, ಅಲ್ಲಿಂದ ಅವರು ಈ ತರ ಟ್ರೈನಿಂಗಿಗೆ ಬಂದ ಟೀಮ್ಗಳನ್ನ ಮತ್ತು ವಿದ್ಯಾರ್ಥಿ ಸಮೂಹನ ಅವ್ರು ಕರ್ಕೊಂಡು ಬಂದು ತೋರಿಸ್ಕೊಂಡು ಹೋಗ್ತಾರೆ ನನ್ನ ಫ್ಯಾಕ್ಟ್ರಿಗೆ ಬಂದು. ನನಗೆ ಎಷ್ಟು ತಿಳಿದದ ಅವ್ರ ಜೊತೆ ವಿಚಾರ ವಿನಿಮಯ ಮಾಡಲಿಕ್ಕೆ ಮತ್ತು ನನ್ನ ಅನುಭವಗಳನ್ನ ಹಂಚಿಕೊಳ್ಳಿಕ್ಕೆ ಯಾವುದೇ ತರದ ತಕರಾರಿಲ್ಲ. ಆರಾಮಾಗಿ ನೀವು ಬಂದು ನಿಮ್ ಏನ ನನ್ನಿಂದ ಏನಾದರೂ ನನ್ನ ಪ್ರೊಸೆಸ್ ಲೈನು, ನನ್ನ ಇದು ಏನ್ ಮಾಡ್ತಾರೆ ಎಂಥದ್ದು ಅಂತ ನೋಡ್ಲಿಕ್ಕೆ ನಿಮಗೆ ಕುತೂಹಲ ಇದ್ರೆ ಯಾವಾಗ್ನೂ ಬಂದು ವಿಸಿಟ್ ಮಾಡಬಹುದು. ಈ ಒಂದು 8 ತಿಂಗಳಿಂದ ನಾನು ಈ ಲಿಂಬೆ ಹಣ್ಣಿನ ಮೇಲೆ ಏನಾದರೂ ಒಂದು ಪ್ರಾಡಕ್ಟ್ ಮಾಡಬೇಕು ಅಂತ ಹೇಳಿ ಶುರು ಮಾಡಿದೆ. ಉಪ್ಪಿನಕಾಯಿ ಹಾಕೋದಂತೂ ನಾವು ಟ್ರೆಡಿಷನಲಿ ಸಾಂಪ್ರದಾಯಿಕವಾಗಿ ಎಲ್ಲರೂ ಹಾಕೊಂಡೇ ಬರ್ತೀವಿ. ನಾ ಏನ್ ಮಾಡಿದೆ, ಅದಕ್ಕೆ ಒಗ್ಗರಣೆ ಒಂದು ಬಿಟ್ಟು ಉಳಿದು ಏನು ಉಪ್ಪಿನಕಾಯಿಗೆ ಹಾಕ್ತಾರೆ ಎಲ್ಲ ಮಸಾಲೆ ಹಾಕಿ ಅದನ್ನ ಒಣಗಿಸ್ಲಿಕ್ಕೆ ಶುರು ಮಾಡಿದೆ. ಈ ಬಾಟಲಲ್ಲಿ ನೋಡ್ಬೋದು ನೀವು, ಇದು ಪೂರ್ತಿ ಒಣಗಿದಂತ ಒಂದು ಲಿಂಬೆ ಹಣ್ಣಿನ ಸೊಟ್ಟಿ. ಇದು ಅಂದ್ರೆ ಇದರೊಳಗಿನ ರಸ ತಕ್ಕೊಂಡಿಲ್ಲ ನಾವು, ರಸ ಧರಿಸ್ಲೇನೆ ಏನು ಒಂದು ಮಸಾಲೆ ಹಾಕಿ ಅದನ್ನು ಕಲಿಸ್ತೀವಿ, ಅದನ್ನೇ ಪೂರ್ತಿಯಾಗಿ ಇಡಿಯಾಗಿ ಒಣಗಿಸ್ಬಿಡ್ತೀವಿ. ಇದು ಮೌತ್ ಫ್ರೆಷ್ನರ್ ಅಂತೂ ವರ್ಕ್ ಆಗ್ತದೆ. ಇದನ್ನ ನೀವು ಬಾಯಿಗೆ, ನನ್ನ 4 ನಂಬರ್ ಸ್ಟಾಲ್ ಅದ, ಅಲ್ಲಿ ಹೋದ್ರೆ ನಿಮಗೆ ಬಾಯಿಗೆ ಒಂದು ಕಾಳು ಹಾಕೊಳ್ಳಿಕ್ಕೆ ನಿಮಗೆ ಸ್ಯಾಂಪಲ್ ಸಿಗ್ತದೆ, ನೀವು ನೋಡ್ಬೋದು. ಅದನ್ನ ಏನು ಮೌತ್ ಫ್ರೆಷ್ನರ್ ಅಂತ ಹೇಳಿ, ನಾವು ಊಟ ಆದ್ಮೇಲೆ ಹೆಂಗೆ ಅಡಿಕೆ ಇನ್ನೊಂದು ಯಾರೋ ಏಲಕ್ಕಿ ಹಾಕ್ತಾರೆ, ಯಾರೋ ಲವಂಗ ಹಾಕ್ತಾರಲ್ಲ ಆ ಥರ, ಇದನ್ನು ನೀವು ಬಾಯಿಗೆ ಹಾಕೋಬಹುದು. ಇದು ಜೀರ್ಣಶಕ್ತಿಗೂ ನಿಮಗೆ ಒಳ್ಳೆಯ ಕೆಲಸ ಕೊಡ್ತದೆ. ವಿಟಮಿನ್ ಸಿ ಮತ್ತು ಆಮೇಲೆ ಅದರೊಳಗೆ ಇರ್ತಕ್ಕಂಥ ಸೋಡಿಯಂ ಕ್ಲೋರೈಡು ಮತ್ತೊಂದು ಏನು ಪೋಷಕಾಂಶಗಳದಾವ ಅವು ಯಾವು ಹಾಳಾಗಿರೋದಿಲ್ಲ, ಅವು ನಿಮಗೆ ಸಪ್ಲೈ ಆಗ್ತಾವೆ. ಇದರಿಂದ ಏನಾಗ್ತದೆ ಅಂತಂದರೆ ಇದ್ರದ್ದು ನೋಡ್ರಿ ನೀವು, ಈಗ ನಾವು ವೆಬ್ಸೈಟ್ನೊಳಗಾಗಲಿ ಯಾರೇ ತಜ್ಞರನ್ನಾಗಲಿ ಹುಡುಕೊಂಡು ಹೋಗಿ ನಾವು ಒಂದು ಕೇಳಿದಾಗ ಲಿಂಬೆ ಹಣ್ಣಿನ ಪ್ರಾಡಕ್ಟ್ಗಳ ಬಗ್ಗೆ ಹೇಳ್ತಾರೆ. ಅದರ ರಸ ಇಷ್ಟು ಮಾರಾಟ ಆಗ್ತದೆ ಇಲ್ಲಿ, ಆಮೇಲೆ ಇದರದ್ದು ಸೊಟ್ಟಿನೂ ಮಾರಾಟ ಆಗ್ತದೆ, ಸೊಟ್ಟಿಯಿಂದ ಪೌಡ್ರ್ ಮಾಡಿದ್ರೆ ಅದಕ್ಕೊಂದು ಬೆಲೆ ಅದ, ಇದೆಲ್ಲ ಹೇಳ್ತಾರೆ. ಈ ಪ್ರಾಡಕ್ಟ್ ನನಗೆ ವೆಬ್ಸೈಟ್ನೊಳಗೆ ಎಲ್ಲೂ ಸಿಕ್ಕಿಲ್ಲ, ಇದು ನಾನು ಕಲ್ಪಿಸಿಕೊಂಡು ಮಾಡಿರ್ತಕ್ಕಂಥದ್ದು ಪ್ರಾಡಕ್ಟ್. ಇದೇ ಥರ ನಾನು ಯಾಕಂದರೆ ನಾನು ನೆಲ್ಲಿಕಾಯಿ ಇದು ನೆಲ್ಲಿಕಾಯಿ ಅಡಿಕೆ ಅಂತೇನು ಹೇಳ್ತಿರಲ್ಲ, ಅವಳ ಸುಪಾರಿ ಅಂತಾರೆ ಇಲ್ಲೆಲ್ಲ, ಆ ಅವಳ ಸುಪಾರಿ ಹೆಂಗೆ ಮಾಡ್ತಾರೆ ಹಂಗೆ ನೆಲ್ಲಿಕಾಯಿ ಇದು ಯಾಕೆ ಮಾಡಬಾರ್ದು ಅಂತ ನಾನು ತಲೆ ಒಳಗೆ ಬಂತು. ಅದನ್ನು ಮಾಡಿದೆ ಬೆಂಗಳೂರಿಗೆ, ಅಲ್ಲಿ ಇಲ್ಲಿ ನಂದೇನು ಮಾರ್ಕೆಟಿಂಗ್ ನೆಟ್ವರ್ಕ್ ಅದ ಅಲ್ಲೆಲ್ಲ ಅದನ್ನು ಸಪ್ಲೈ ಮಾಡಿದೆ, ಒಳ್ಳೆ ಆರ್ಡರ್ ಬರ್ತಾ ಇದೆ. ಈ 8 ತಿಂಗಳದೊಳಗೆ ನಾನು 50-60 ಟನ್ ಇದೇ ಬಿಜಾಪುರ ಮಂಡಿಯಿಂದನೇ ನಾನು ಲಿಂಬೆ ಹಣ್ಣು ಪರ್ಚೇಸ್ ಮಾಡೀನಿ. ಹಾಗಾಗಿ ಈಗ ಇದು ಒಂದು ಏನೋ ಉದ್ಯೋಗ, ಈ ಉಪ್ಪಿನಕಾಯಿ ಹಾಕೋದಾಗ್ಲಿ, ಅದರದ್ದು ಇನ್ನೊಂದು ರಸ ತೆಗೆದು ಅದನ್ನು ಯಾರಿಗೆ ಸಪ್ಲೈ ಮಾಡೋದಾಗ್ಲಿ, ಇದನ್ನ ಯಾವ ಮಾಡ್ತಾನಪ್ಪ ನಾವು ಬೆಳೆದಿರ ಗಿಡ ಆಗ್ಯದ ಅಂತನೂ ಕೆಲವೊಬ್ರಿಗೆ ಅನಿಸ್ತದೆ. ನಾವು 30 ವರ್ಷದ ಹಿಂದೆ ನೋಡಿದಾಗ ನಾವೇ ಸ್ವಂತ ಮನುಕ್ ಮಾಡಬಹುದು ಅಂತ ಅನ್ಕೊಂಡಿದ್ದೀವೇನು, ಇಲ್ಲ ಇವತ್ತೇನು ಮಾಡಿದಾರೆ, ಯಾರ ಒಬ್ಬರು ಪರಿಸ್ಥಿತಿಯಿಂದ ಶ್ರೀಮಂತ ರೈತರದಾರ ಅವರೆಲ್ಲ ಒಣಗಿಸುವಂಥ ಶೆಡ್ಗಳನ್ನ ಹಾಕೊಂಡ್ರು. ಈಗ ಇತ್ತಿತ್ತಲಾಗಿ ಇದೇ 4-8 ವರ್ಷದಿಂದ ಹೋದ್ರೆ ಗ್ರೇಡೇಷನ್ ಇದ್ದಿದ್ದಿಲ್ಲ ನಮ್ಮ ಕಡೆ, ಗ್ರೇಡೇಷನ್ ಬಂತು, ಕಲರ್ ಗ್ರೇಡೇಷನ್ ಬಂತು, ದಪ್ಪ ಸಣ್ಣ ಬೇರೆ, ಅದು ಮಾರ್ಕೆಟ್ನೊಳಗೆ ಮತ್ತಷ್ಟು ನಾವು ಕಾಂಪಿಟೇಟಿವ್ ಆಗಿ ನಾವು ಪ್ರೆಸೆಂಟೇಷನ್ ಮಾಡಲಿಕ್ಕೆ, ನಮ್ಮನ್ನು ನಾವು ತೊಡಗಿಸ್ಕೊಳ್ಳಿಕ್ಕೆ, ನಮ್ಮತನವನ್ನು ನಮ್ಮ ಪ್ರಾಡಕ್ಟ್ ಹೆಂಗದ ನೋಡ್ರಿ ಬಿಜಾಪುರದ ಮನುಕಂತ ತೋರಿಸುವಂಥ ಮಟ್ಟಿಗೆ ಇವತ್ತು ಹೆಂಗೆ ನಾವು ಬಂದೀವಿ, ಹಂಗೆ ಇದ್ರೊಳಗೂ ಮಾಡಲಿಕ್ಕೆ ಸಾಧ್ಯದ. ಒಬ್ಬರೇ ದುಡ್ಡು ಹಾಕಿ ಕೈ ಸುಟ್ಕೋಬೇಕು ಅಂತೇನಿಲ್ಲ, ನಾವು 4 ಜನ ಕೂಡಿ ಸ್ಟಾರ್ಟ್ ಮಾಡ್ಬೋದು, ಅಥವಾ ಯಾರಿಗೆ ಅನುಕೂಲ ಅದ ಅವ್ರು ಶುರು ಮಾಡ್ಕೋಬಹುದು, ಏನು ಮಾಡ್ಬೋದು ನಾವು. ಇದು ಒಂದು ನಾ ಮಾಡಿದ ಪ್ರಾಡಕ್ಟ್ನ ನಿಮಗೆ ಹೇಳಿದೆ. ಬಿಜಾಪುರದವರು ಯಾಕೆ ನಾವು ಲಿಂಬೆಹಣ್ಣಿಗೆ ಬೆಲೆ ಕೊಡಬೇಕು, ಲಿಂಬೆಹಣ್ಣು ಬಗ್ಗೆನೇ ಡಿಬೇಟ್ ಯಾಕೆ ಮಾಡಬೇಕು ಅನ್ನೋ ಸಲುವಾಗಿ ಹೇಳಿನಿ, ಅದನ್ನೇ ಇದು ಸ್ಲೈಡ್ನೊಳಗದ. ಲಿಂಬೆಹಣ್ಣಿನ ಪೌಡ್ರದ್ದು ದೊಡ್ಡ ಮಾರ್ಕೆಟ್ ಅದ ಇಂಟರ್ನ್ಯಾಷನಲಿ. ನಾವೇನು ಮಾಡ್ತೀವಿ, ಲಿಂಬೆಹಣ್ಣದ ಜ್ಯೂಸ್ ತೊಗೊಂಡು ಅದನ್ನು ಏನೋ ಪಾನಕ ಮಾಡಿದೀವಿ, ಸ್ಕ್ವಾಶ್ ಮಾಡಿದೀವಿ ಅಂತಂದ್ರೆ ಸೊಟ್ಟಿ ವೇಸ್ಟ್ ಆಗ್ತದೆ, ಅದ್ರ ಬಗ್ಗೆ ನಮಗೆ ಕಲ್ಪನೆ ಇಲ್ಲ. ಸೊಟ್ಟಿಯೊಳಗೆ ಬಹಳಷ್ಟು ನ್ಯೂಟ್ರಿಷನ್ ಅದಾವ, ಸೊಟ್ಟಿದೇ ಪೌಡ್ರ್ ಮಾಡಿದರೆ ಬೇಕಾದಷ್ಟು ಅದಕ್ಕೆ ದೊಡ್ಡ ಮಾರ್ಕೆಟ್ ಅದ. ಅದರದ್ದು ಪೀಲ್ನು ಪೌಡ್ರ್ ಮಾಡ್ತಾರೆ, ಅದರದ್ದು ಸೊಟ್ಟಿದು ಪೌಡ್ರ್ ಮಾಡ್ತಾರೆ. ಮತ್ತು ಆಮೇಲೆ ಪೂರ್ತಿ ಲಿಂಬೆಹಣ್ಣನ್ನು ರಸದರ್ಶಲೇ ಒಣಗಿಸಿ ಹೋಲ್ ಅಂದರೆ ಅಪುಟ ಲಿಂಬೆಹಣ್ಣಿನ ಪೌಡ್ರನ್ನು ಮಾಡ್ತಾರೆ. ಆಮೇಲೆ ಜ್ಯೂಸ್ ಕಾನ್ಸಂಟ್ರೇಟ್ ಪೌಡ್ರ್ ಜ್ಯೂಸ್. ಈಗ ನೋಡ್ರಿ ಡೈರಿ ಇಂಡಸ್ಟ್ರಿ ಅಂದರೆ ಹೈನು ಉದ್ದಿಮೆಯನ್ನು ನಾವೊಂದಿಷ್ಟು ಅವಲೋಕನ ಮಾಡೋಣ. ಹಾಲು ಉತ್ಪಾದನೆ ಇಷ್ಟಾಗ್ತದಲ್ಲ, ಹಾಲಿಗೆ ಒಂದು ದಿವಸನೂ ಆಯುಷ್ಯ ಇಲ್ಲ. ಹಾಲು ಹಂಗೆ ಇಟ್ಟರೆ ಮುಂಜಾನೆ ಇಟ್ಟದ್ದು ಮಧ್ಯಾಹ್ನ ತನಕ ನಾವು ಸರಿಯಾಗಿ ಅದನ್ನು ಕಾಯಿಸಲಿಲ್ಲ ಅಥವಾ ಫ್ರಿಜ್ನಾಗ ಇಡಲಿಲ್ಲ ಅಂದ್ರೆ ಹಾಲು ಕೆಟ್ಟು ಹೋಗ್ತದೆ. ಆದ್ರೂ ಇವತ್ತು ಏನಾಗ್ಯದ, ಆಲ್ ಓವರ್ ಇಂಡಿಯಾದೊಳಗೆ ಡೈರಿ ಉದ್ಯಮ ಒಂದು ಉನ್ನತ ಮಟ್ಟದೊಳಗೆ ಕೆಲಸ ನಿರ್ವಹಣೆ ಮಾಡ್ತಾ ಇದೆ. ಹೇಗೆ ಅದು, ಅದರದ್ದು ಬಾಯಿ ಪ್ರಾಡಕ್ಟ್ಗಳನ್ನ ಸಾಕಷ್ಟು ಅವರು ಅಳವಡಿಸ್ಕೊಂಡಾರೆ. ಏನು, ಅದರಿಂದ ಬೆಣ್ಣೆ ತಯಾರಾಗೋದು, ತುಪ್ಪ ತಯಾರಾಗೋದು, ಮಜ್ಜಿಗೆ ತಯಾರಾಗೋದು. ಇದು ಅಲ್ಲದೇನೆ ಅತಿಯಾದ ಕ್ರೂಢೀಕರಣ ಆಯಿತು, ಅಷ್ಟು ವಿಲೇವಾರಿ ಆಗಲಿಲ್ಲ ಹಾಲು ಅಂದರೆ ಏನು ಮಾಡ್ತಾರೆ, ಹಾಲನ್ನು ಪೌಡ್ರ್ ಮಾಡ್ತಾರೆ, ಮಿಲ್ಕ್ ಪೌಡ್ರ್ ಮಾಡ್ತಾರೆ. ಮಿಲ್ಕ್ ಪೌಡ್ರಿಗೆ ಸಾಕಷ್ಟು ಅದಕ್ಕೆ ಸೆಲ್ಫ್ ಲೈಫ್ ಅದ. ಹಾಗಾಗಿ ನಾವು ಲಿಂಬೆಹಣ್ಣಿನ ಸೊಟ್ಟಿದ ಪೌಡ್ರದ್ದು ನನಗೆ ಮಾರ್ಕೆಟ್ ಇತ್ತು ಅಂತಂದರೆ ಲಿಂಬೆಹಣ್ಣಿನ ರಸ ಏನು ಮಾಡಬೇಕು, ನಾನು ಲಿಂಬೆಹಣ್ಣಿನ ರಸದಿಂದ ಪೌಡ್ರ್ ತಯಾರು ಮಾಡಲಿಕ್ಕೆ ಬರ್ತದೆ. ಹಾಲು ಪೌಡ್ರ್ ಮಾಡ್ತೀನಿ ಅಂತಂದ್ರೆ ಲಿಂಬೆಹಣ್ಣಿನ ರಸನ್ನ ಪೌಡ್ರ್ ಮಾಡಲಿಕ್ಕೆ ಬಂದೇ ಬರ್ತದೆ. ಹಾಗಾಗಿ ಅದಕ್ಕೆ ಬೇಕಾದಷ್ಟು ಮತ್ತೆ ಸೆಲ್ಫ್ ಲೈಫ್ ಸಿಗ್ತದೆ, ಅದಕ್ಕೆ ಮಾರ್ಕೆಟ್ ಹುಡುಕಬಹುದು. ನಾ ಮೊದಲೇ ಹೇಳಿನಿ ನನ್ನ ಇದು ಸ್ಟಾರ್ಟ್ ಮಾಡುವಾಗ, ಇಲ್ಲಿ ಮುಂದಿನ ನಿಮಗೆ ಒಳ್ಳೆ ತಜ್ಞರಿಂದ ನಿಮಗೆ ಇದು ಸಿಗ್ತಾವ, ಸಲಹೆ ಸೂಚನೆಗಳನ್ನ ಸಿಗ್ತಾವ. CFTRIದಿಂದ ನಿವೃತ್ತರಾದಂಥ ಹಿರಿಯರು ಬಂದಾರ, ಅವರು ನಿಮ್ಗೆ ಎಳೆ ಎಳೆಯಾಗಿ ಅದಕ್ಕೆ ಮತ್ತೆ ಹೇಗೆ ಮಾಡಬೇಕು, ಏನು ಮಾಡಬೇಕು, ಅದಕ್ಕೆ ಸೆಲ್ಫ್ ಲೈಫ್ ಮಾಡಲಿಕ್ಕೆ ಏನು ಮಾಡಬೇಕು, ಅದರ ಮಷಿನರಿ ಎಲ್ಲಿ ಸಿಗ್ತಾವ, ಅಥವಾ ಯಾರು ಅದಕ್ಕೆ ಮತ್ತೆ ಎಕ್ಸ್ಪರ್ಟ್ ಅದಾರ, ಯಾರು ಕನ್ಸಲ್ಟೆಂಟ್ ಅದಾರ, ಎಲ್ಲ ಡೀಟೇಲ್ಸ್ ಸಿಗ್ತದೆ ನಿಮಗೆ. ನಾನಿಲ್ಲಿ ಒಬ್ಬ ಉತ್ಪಾದನೆಯನ್ನು ಮಾಡಿದ ಅನುಭವವನ್ನು ಹಂಚ್ಕೊಳ್ಳಿಕ್ಕೆ ಬಂದೀನಿ ಅಷ್ಟೆ. ಈಗ ನೋಡ್ರಿ, ನಾ ಲೇಮನ್ ಪೌಡರ್ ಮಾಡಿದ್ರೆ ಯಾರು ತಗೋತಾರೆ ಅದನ್ನು, ಇದು ಪ್ರಶ್ನೆ ಬರ್ತದೆ. ಮಾರ್ಕೆಟ್ ಸೈಜ್ ನೋಡ್ರಿ, ಅದು ಎಷ್ಟದ, 42,000 ಕೋಟಿ ರೂಪಾಯಿದ ಮಾರ್ಕೆಟ್ ಅದ ವರ್ಲ್ಡ್ ವೈಡ್, ಯಾವುದು ಲೇಮನ್ ಪೌಡ್ರದ್ದು ಬರೇ. ನಾವು ಇಲ್ಲಿ ಇಷ್ಟು ಬೆಳೀತೀವಿ, ನಾವು ಮಾಡಿದ್ದು ಎಲ್ಲಿಯೂ ಮಾರಾಟ ಆಗುವುದಿಲ್ಲ ಅಂತಿಲ್ಲ, ಅದಕ್ಕೊಂದು ಗ್ಲೋಬಲ್ ಇದು ಅದ. ನಾವು ಎಕ್ಸ್ಪೋರ್ಟ್ ಮಾಡೋರಿಗೆ ಮತ್ತೊಂದು ಮಾರ್ಕೆಟಿಂಗ್ ಕಂಪ್ನಿಗಳಿಗೆ ಅಪ್ರೋಚ್ ಆಗಿ ನಾವು ತಯಾರು ಮಾಡಿ ಕೊಟ್ಟರೆ ಆರಾಮಾಗಿ ಮಾರ್ಕೆಟ್ ಮಾಡ್ಬೋದು. ಮತ್ತು ವಾರ್ಷಿಕವಾಗಿ ಕೂಡ ಈಗ ಈ ವರ್ಷ ಮಾರಾಟ ಆಗಿದೆ ಅಂತಂದರೆ ಅದನ್ನೇ ನಾವು ಪ್ಯಾರಾಮೀಟರ್ ಆಗಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ವರ್ಷ ವರ್ಷದು 5.6% ಗ್ರೋತ್ ಅದಕ್ಕೆ, ಹಾಗಾಗಿ ನಾವು ಅದರೊಳಗೆ ತೊಡಗಿಸ್ಕೊಳ್ಳಿಕ್ಕೆ ಯಾವುದು ಅಭ್ಯಂತರ ಇಲ್ಲ. ಇನ್ನೊಂದು, ಈ ಲೇಮನ್ ಪೌಡರ್ ಮಾಡೋಕೆ ಮುಂಚೆ ಈ ಲೇಮನ್ ಪೀಲಲ್ಲಿ ಎಣ್ಣೆ ಅಂಶ ಐತೆ. ಆ ಎಣ್ಣೆ ಅಂಶ ಬಂಗಾರದ ಬೆಲೆ ಮಾರ್ತದೆ. ಸುಮಾರು 4,000 ರೂಪಾಯಿಗೆ ಲೀಟರಿನಿಂದ ಅದು ಮೇಲೆ ರೇಟ್ ಅದ. ಅದಕ್ಕೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗೆ ಅದು ಒಂದೊಂದು ತಳಿಯೊಳಗೆ ಒಂದೊಂದು ಎಣ್ಣೆ ಪ್ರಮಾಣ ಅದ. ಅದು ಅದನ್ನು ತಜ್ಞರಿಂದ ಕೇಳಿ ನಾವು ತಿಳ್ಕೋಬೇಕು. ಅದು ಲೇಮನ್ ಆಯಿಲ್ ಅಬ್ಸೊಲ್ಯೂಟ್ ಆಯಿಲ್ ಅಂತ ತೆಗಿತಾರೆ, ಆಮೇಲೆ ಕಾನ್ಸಂಟ್ರೇಟ್ಸ್ ಅಂತ ತೆಗಿತಾರೆ, ಆಮೇಲೆ ಅದನ್ನು ಇನ್ನೊಂದ್ರ ಜೊತೆ ಸೇರಿಸಿ ಬ್ಲೆಂಡ್ ಆಯಿಲ್ ಅಂತೂ ಮಾರ್ಕೆಟ್ ಮಾಡಲಿಕ್ಕೆ ಬರ್ತದೆ. ನೋಡ್ರಿ, ಗ್ಲೋಬಲ್ ಲೇಮನ್ ಆಯಿಲ್ ಮಾರ್ಕೆಟ್, ಒಂದ್ಸರಿ ನಾವು ಲೇಮನ್ ಆಯಿಲ್ ಮಾಡಿದೀವಿ ಅಂತಂದ್ರೆ ಅದಕ್ಕೆ ಸೆಲ್ಫ್ ಲೈಫ್ ಇರ್ತದೆ. ಇವತ್ತು ಮಾರ್ಕೆಟ್ ಬಿದ್ದದ, ನಾವು ಹೆಂಗೆ ಮಾಡೋದು ಅಂತ ಇರೋದಿಲ್ಲ. ಅದನ್ನು ನಾವು ಎಷ್ಟೋ ದಿವಸ ಇಟ್ಕೊಂಡು ಅದನ್ನು ನಾವು ಮಾರ್ಕೆಟ್ಗೆ ಒಳ್ಳೆ ರೇಟು, ಒಳ್ಳೆ ಗಿರಾಕಿ, ಒಳ್ಳೆ ವ್ಯವಸ್ಥೆ ಬಂದಾಗ ಅದನ್ನು ನಾವು ಸೇಲ್ ಮಾಡಲಿಕ್ಕೆ ಸಾಧ್ಯ ಅದ. $16 billion $16 billion ಮಾರ್ಕೆಟ್ ಅದ. ಇಂಡಿಯನ್ ರುಪೀಸ್ನಾಗ ಹೇಳೋದಾದ್ರೆ ಅದು 1,12,000 crore ಮಾರ್ಕೆಟ್ ಅದ. ಯಾವುದು? ಲೇಮನ್ ಆಯಿಲ್. ಇದು ಕೂಡ 5.5% ಗ್ರೋತ್ ರೇಟ್ ಅದ ಇಯರ್ ಆನ್ ಇಯರ್. ಇನ್ನು ಈ ಥರದ್ದು ಮಿಡ್ಲ್ ಈಸ್ಟ್ ಒಳಗೆ ದುಬೈ ಮತ್ತು ಆಮೇಲೆ ಸೌದಿ ಅರೇಬಿಯಾಕ ಈ ಥರ ಅಪುಟಕಾಯಿನ ಬಾಯ್ಲ್ ಮಾಡಿ ಒಣಗಿಸ್ತಾರೆ. ಇದು ಎರಡು ಥರ ಒಣಗಿಸ್ತಾರೆ. ಒಂದು ಕಪ್ಪು, ಹೀಗೆ ಏನು ಚಿತ್ರದೊಳಗೆ ಕಾಣಿಸ್ತದಲ್ಲ ಈ ಥರ ಕಪ್ಪು ಆಗ್ತದೆ, ಇನ್ನೊಂದು ಎಲೋಯಿಷೇ ಇರ್ತದೆ. ಆ ಥರ ಒಣಗಿಸೋ ಟೆಕ್ನಾಲಜಿ ಅದ. ಅದಕ್ಕೆ ಅದನ್ನು ಒಣಗಿಸಿ ಅದನ್ನು ಸಪ್ಲೈ ಮಾಡ್ತಾರೆ. ಅದರದ್ದು ಪೌಡ್ರನ್ನ ನಾವು ಹೆಂಗೆ ಇದಕ್ಕೆ ಹಾಕ್ಕೊಳ್ತೀವಿ, ಮಸಾಲೆಗೆಲ್ಲ ಹಾಕ್ತೀವಲ್ಲ, ಆ ಥರ ಬಳಸ್ತಾರೆ ಮಧ್ಯ ಇದರೊಳಗೆ. ಈ ಥರದ್ದು ಸಾಕಷ್ಟು ಮಾರ್ಕೆಟ್ ಅದ. ಯಾರ್ಯಾರು ಎಕ್ಸ್ಪೋರ್ಟರ್ ಅದಾರ ಲೇಮನದ್ದು, ಅಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವರ ರಿಕ್ವೈರ್ಮೆಂಟನ್ನು ನೋಡಿಕೊಂಡು ನಾವು ತಯಾರು ಮಾಡಿ ಅವರಿಗೆ ಕೊಡ್ಬೋದು. ಇನ್ನು ಈ ಥರ ಕ್ಯಾಂಡಿ ಮಾಡಲಿಕ್ಕೆ ಬರ್ತದೆ. ಇದನ್ನು ಇದು ಬರೀ ಲೇಮನ್ ಒಂದರೊಳಗೆ ಅಲ್ಲ, ಈ ಲೇಮನ್ ಫ್ರೂಟ್ಸ್ ಎಷ್ಟದಾವೆ, ಸಿಟ್ರಸ್, ನಾವು ಸಂತ್ರ ಅಂತೀವಿ, ಮೋಸಂಬಿ ಅಂತೀವಿ, ಅವೆಲ್ಲನೂ ಈ ರೀತಿ ಕ್ಯಾಂಡಿಗಳನ್ನ ಮಾಡ್ತಾರೆ. ಕ್ಯಾಂಡಿ ಹೆಂಗಂದ್ರೆ ಸ್ಲೈಸ್ ಮಾಡಿ ಅದಕ್ಕೆ ಪರ್ಟಿಕ್ಯುಲರ್ ಬ್ರಿಕ್ಸ್ನೊಳಗೆ ಅದನ್ನು ಡಿಪ್ ಮಾಡಿ ಆಮೇಲೆ ಡ್ರೈನ್ಔಟ್ ಮಾಡಿ ಅದನ್ನು ಒಣಗಿಸ್ತಾರೆ. ಈಗ ಹೆಂಗೆ ನಾವು ಆಮ್ಲಾ ಕ್ಯಾಂಡಿ ನೋಡ್ತೀವಲ್ಲ, ಹೊರಗೆ ನಿಮ್ಗೆ ಶಾಪ್ನ್ಯಾಗ ನೋಡ್ಲಿಕ್ಕೆ ಸಿಗ್ತದೆ ಆಮ್ಲಾ ಕ್ಯಾಂಡಿ, ಆ ಆಮ್ಲಾ ಕ್ಯಾಂಡಿ ಥರ ಇದನ್ನು ಲೆಮನ್ ಕ್ಯಾಂಡಿನೂ ಮಾಡ್ಲಿಕ್ಕೆ ಸಾಧ್ಯದ. ಇದು ಸಾಧ್ಯದಷ್ಟು ದಪ್ಪ ತೊಗೊಟ್ಟಿದ್ದು ಏನು ವೆರೈಟಿ ಅದಲ್ಲ ಲಿಂಬೆ ಹಣ್ಣು, ಅದು ಇದಕ್ಕೆ ಹೆಚ್ಚು ಸೂಕ್ತ ಆಗ್ತದೆ. ಆಮೇಲೆ ಇದರಿಂದ ಡ್ರೈನ್ಔಟ್ ಆಗಿದ್ದೇನು ಇದು ಇರ್ತದಲ್ಲ ಸಕ್ಕರೆ ಪಾಕ ಇರ್ತದಲ್ಲ, ಅದು ಬರೀ ಸಕ್ಕರೆ ಪಾಕ ಇರೋದಿಲ್ಲ, ಇದರೊಳಗಿನ ಏನು ರಸನೂ ಕೂಡ ಅದರೊಳಗೆ ಸೇರ್ಕೊಂಡಿರ್ತದೆ. ಅದನ್ನು ಪರ್ಟಿಕ್ಯುಲರ್ ಅದಕ್ಕೊಂದು 70 bricks ಸಜೆಸ್ಟ್ ಮಾಡ್ತಾರೆ ಎಕ್ಸ್ಪರ್ಟ್ಸು. ಅಷ್ಟು ಮಾಡಿ ಅದಕ್ಕೊಂದು ಫ್ಲೇವರು ಮತ್ತು ಆಮೇಲೆ ಫಿಲ್ಟರ್ ಮಾಡಿ ಕ್ಲೀನ್ ಮಾಡಿ ಇದು ಮಾಡಿದರೆ ಅದು ಸ್ಕ್ವಾಶ್ ಆಗ್ತದೆ. ಮತ್ತು ನೀವು ಇನ್ನೊಂದಿಷ್ಟು ನೀರು ಬೆರೆಸಿದ್ರೆ ಲಿಂಬೆಹಣ್ಣಿನ ಪಾನಕ ಥರ ಅದನ್ನು ಮಾಡಲಿಕ್ಕೆ ಅದು ವೇಸ್ಟ್ ಆಗಲಾರ್ದಂಗೆ ಇದರೊಳಗಿನ ಜ್ಯೂಸನ್ನು ಕೂಡ ಉಪಯೋಗಿಸ್ಬೋದು. ಅದೇನು ನಾವು ಕ್ಯಾಂಡಿ ಮಾಡ್ತೀವಿ, ಕ್ಯಾಂಡಿಯಿಂದ ಬರ್ತಕ್ಕಂಥ ಏನು ಜ್ಯೂಸನ್ನು ಸ್ಕ್ವಾಶಿಗೆ ನಾವು ಬಳಸ್ಕೋಬಹುದು. ಇನ್ನು ಲೇಮನ್ ಪಿಕಲ್ಸ್, ಅದು ಎಲ್ಲರಿಗೂ ಗೊತ್ತು, ದೊಡ್ಡ ಮಾರ್ಕೆಟ್ ಅದ. ನೀವು ಪಿಕಲ್ಸ್ ಅಂದರೆ ನೀವು ಏನಂತಾರಲ್ಲ ಕಡೆಗಣಿಸ್ಬೇಡ್ರಿ, ಬಹಳ ದೊಡ್ಡ ಮಾರ್ಕೆಟ್ ಅದ. ಆದ್ರೆ ಇಷ್ಟೇ, ಅದರೊಳಗೆ ಸಾಲ್ಟಿ, ಸ್ಪೈಸಿ, ಸ್ವೀಟು, ಟ್ಯಾಂಜಿ, ಬೇರೆ ಬೇರೆ ಬೇರೆ ಇದನ್ನು ಮಾಡಬೇಕು. ಆಮೇಲೆ ಪ್ರೆಸೆಂಟೇಷನ್, ನೀವು ಹಳ್ಳಿಯೊಳಗೆ ಇರೋರಿಗೆ ಗೊತ್ತೇ ಇರ್ತದೆ, ಬುತ್ತಿ ಕಟ್ಕೊಂಡು ತೋಟಕ್ಕೆ ಹೋಗೋ ಹೆಣ್ಮಕ್ಳು ಒಂದೆರಡು ಪೌಚ್ ಹೋಗ್ತಾ ಹೋಗ್ತಾ ಅಂಗಡಿಯೊಳಗಿನ ಒಂದೆರಡು ಪೌಚ್ ಇದ್ರದ್ದು ಏನು ಉಪ್ಪಿನಕಾಯಿ ಚೀಟ್ 1 rupee ಸಿಗ್ತದಲ್ಲ ಅಂತ ಸ್ಯಾಶೆ ತೊಗೊಂಡು ಹೋಗೋದನ್ನು ನೋಡಿನಿ ನಾನು. ಇದನ್ನ ಯಾರು ತಿಂತಾರಂತ ಒಂದ್ಸರಿ ನನ್ನ ಜೊತೆ ಡಿಬೇಟ್ ಮಾಡ್ತಕ್ಕಂಥ ಫ್ರೆಂಡ್ಸಿಗೆ ನಾನು ಕೇಳಿದೆ, ಬರ್ರಿ ನಮ್ಮಲ್ಲಿ ಹಳ್ಳ್ಯಾಗ ನೋಡ್ಬರ್ರಿ, ನಿಮ್ಗಿಂತ ಹೆಚ್ಚು ಮಾರ್ತದ ಉಪ್ಪಿನಕಾಯಲ್ಲಿ, ಬರೀ 1 rupee ಸ್ಯಾಚೆಟು, ಆಕೆ ಗಡ್ಬಡಿ ಒಳಗೆ ಯಾವುದೋ ಕಾಳು ಕುದಿಸ್ಕೊಂಡು ರೊಟ್ಟಿ ತೊಗೊಂಡು ಹೋಗ್ತಿರ್ತಾಳೆ, ಅದೊಂದು ಉಪ್ಪಿನಕಾಯಿ ಚೀಟ್ ಒಂದೆರಡು ತೊಗೊಂಡು ಹೋದ್ರೆ ಆಕಿದ ಊಟ ಬಗ್ಗೆ ಇರಿತ್ತು ಅಂತ. ಸೊ ಇಷ್ಟು ರಿಕ್ವೈರ್ಮೆಂಟ್ ಅದ, ಅದು ಬಹಳ ದೊಡ್ಡ ಮಾರ್ಕೆಟ್ ಅದ. ಅದರೊಳಗೆ ನೀವು ಸಣ್ಣ ಪೀಸ್ ಮಾಡಿ ಆಮೇಲೆ ಹೆಚ್ಚು ಏನು ಬೆಲ್ಲದ ಪರ್ಸೆಂಟೇಜ್ ಹೆಚ್ಚು ಮಾಡಿ ಅದನ್ನು ಒಂದಿಟ್ಟು ರುಚಿಕಟ್ಟಾಗಿ ಮಾಡಿದರೆ ಸಣ್ಣ ಮಕ್ಕಳು ಕೂಡ ಅದನ್ನು ಸವಿತಾರೆ, ಜಾಮ್ತಾರೆ. ಅದಕ್ಕೆ ಲೆಮನ್ ಪಿಕಲ್ಸು ಕೂಡ ತುಂಬ ದೊಡ್ಡ ಮಾರ್ಕೆಟ್ ಅದ. ನಾವು ಹೆಂಗೆ ತಯಾರು ಮಾಡ್ತೀವಿ, ಬರೀ 5 kilo ಜಾರ್ ಮಾಡಿ ಯಾರೋ ಕ್ಯಾಟರರ್ಸಿಗೆ ಕೊಡ್ತೀನಿ, ಅವ್ರಿಗೆ ಕೊಡ್ತೀನಿ ಅಂತಂದರೆ ದೊಡ್ಡದು ಮಾಡ್ತೀರಿ ನೀವು, ಆದರೆ ನಿಮ್ಮದು ಟೋಟಲ್ ಔಟ್ಪುಟ್ ಹೆಚ್ಚಾಗೋದಿಲ್ಲ. ಎಷ್ಟು ನೀವು ಸಣ್ಣ ಪೌಚು ಈಸಿ ಕೊಂಡ್ಕೊಳ್ಳುವಂಥ ಪ್ರೆಸೆಂಟೇಷನ್ ಮಾರ್ಕೆಟಿಗೆ ತರ್ತೀರಿ ಅಷ್ಟು ದೊಡ್ಡ ಮಾರ್ಕೆಟ್ ಸಿಗ್ತದೆ. ಹಾಗಾಗಿ ಇದು ಕೂಡ ಲೆಮನ್ ಪಿಕಲ್ಸ್ ಕೂಡ ಕಡೆಗಣಿಸದೆ ಇರತಕ್ಕಂಥ ಒಂದು ದೊಡ್ಡ ಉದ್ಯಮ ಅದು ಕೂಡ. ಯಾಕಂದ್ರೆ ನಿಮಗೊಂದು ಉದಾಹರಣೆ ಹೇಳ್ತೀನಿ, ನೀವು ಲಿಜ್ಜತ್ ಪಾಪಡ್ ಬಗ್ಗೆ ಕೇಳಿರ್ಬಹುದು. ಇನ್ನು ಎಷ್ಟೋ ಪಾಪಡ್ಗಳದಾವು, ಪಾಪಡ್ ಇಲ್ಲದೆ ನಿಮ್ದು ಯಾವುದು ದೊಡ್ಡ ಲಗ್ನನೇ ಆಗಂಗಿಲ್ಲ. ಎಲ್ಲರೂ ಪಾಪಡ್ ಬರೀತಾರೆ, ಮನೆಯಾಗೂ ಪಾಪಡ್ ಬೇಕು. ನೀವು ಹೋಳಿಗೆ ಮಾಡಿದಾಗೂ ಪಾಪಡ್ ಬೇಕು, ಕಡುಬು ಮಾಡಿದಾಗೂ ಪಾಪಡ್ ಬೇಕು, ಹಪ್ಪಳ. ಹಂಗೆ ಪಾಪಡ್ ನಾವು ಸ್ವಂತ ಮಾಡ್ಕೊಳ್ಳೋರು ಸ್ವಲ್ಪ ಜನ ಇದೀವಿ, ಉಳಿದವ್ರು ಎಲ್ಲರೂ ಮಾಡ್ಕೊಳ್ಳೋದಿಲ್ಲ, ಹೋಗಿ ತಗೊಂಬರ್ಬೇಕು. ಹಾಗಾಗಿ ಪಾಪಡಕ್ಕೆ ಎಷ್ಟು ದೊಡ್ಡ ಇಂಡಸ್ಟ್ರಿ ಅದಲ್ಲ, ಅಷ್ಟು ಉಪ್ಪಿನಕಾಯಿಗೂ. ಯಾಕಂದರೆ ನಾವು ಏನು ತಿಂತೀವಿ ಏರಿಯಾದಿಂದ ಏರಿಯಾಕ್ಕೆ ನಮ್ಮದು ಫುಡ್ ಸ್ಟೈಲ್ ಚೇಂಜ್ ಆಗ್ಬೋದು, ಉಪ್ಪಿನಕಾಯಿ ಹಪ್ಪಳ ಮಾತ್ರ ಅವೇ ಇರ್ತಾವೆ. ಹಂಗಾಗಿ ಅದೊಂದು ದೊಡ್ಡ ವ್ಯಾಲ್ಯೂಮ್ ಇರತಕ್ಕಂಥ ಇಂಡಸ್ಟ್ರಿ. ಹಾಗಾಗಿ ಉಪ್ಪಿನಕಾಯಿ ಯಾ ಮಾಡ್ಯಾರ ರಗಡ್ ಮನೆ ಮಾಡಲಾರ್ದು ಮಾಡೋದಲ್ಲ, ಬೆಳಿಲಾರ್ದು ಬೆಳೆಯಕ್ಕೆ ಹೋಗಂಗಿಲ್ಲ. ನೀವು ಬೆಳಿಲಾರ್ದು ಬೆಳೆಯಕ್ಕೆ ಹೋದ್ರೆ ಕೈ ಸುಟ್ಕೊಂತೀವಿ, ಮಾಡಲಾರ್ದು ಮಾಡಕ್ಕೆ ಹೋದ್ರೆ ಕೈ ಸುಟ್ಕೊಂತೀವಿ. ಮಾಡಿದ್ದನ್ನ ಮಾಡ್ಬೋದು, ಯಾಕಂದ್ರೆ ಅದು ರೆಡಿಮೇಡ್ ಇರ್ತದೆ ಇಂಡಸ್ಟ್ರಿ. ಹಾಗಾಗಿ ಲೆಮನ್ ಪಿಕಲನ್ನ ಕಡೆಗಣಿಸಲಾರ್ದೆ ಅದನ್ನು ಕೂಡ ಏನು ವ್ಯಾಲ್ಯೂ ಎಡಿಷನ್ಗೆ ಅಥವಾ ಮೌಲ್ಯವರ್ಧನೆ ಮಾಡಲಿಕ್ಕೆ ಮತ್ತು ಸೆಲ್ಫ್ ಲೈಫ್ ಇಂಪ್ರೂವ್ ಮಾಡಲಿಕ್ಕೆ, ಲಿಂಬೆಹಣ್ಣು ನಮ್ಮಲ್ಲಿ ಚೀಪ್ ಆಗಿದ್ದಾಗ ಅಥವಾ ಮಾರ್ಕೆಟ್ನಾಗ ಒಯ್ದದ್ದು ಕಿಮ್ಮತ್ ಬರಂಗಿಲ್ಲ ಅಂದಾಗರೆ ಯಾಕಾಗೋಲ್ದ, ಯಾಕೆ ನಾವು ಅದನ್ನ ಏನ್ ಮಾಡ್ಬೋದು ಪ್ರೊಸೆಸ್ ಮಾಡ್ಬೋದು. ಯಾವಾಗ ರೇಟ್ ಬರ್ತದ ಕೊಡ್ರಿ, ಈಗ 18,000 17,000 15,000 ಡಾಗ್ ಮಾರಲಾಗತ್ತದ ಈಗ ಕೊಡ್ರಿ, ಇಂಥದನ್ನ ತಗೊಂಡು ಯಾಕೆ ಪ್ರೊಸೆಸ್ ಮಾಡ್ತೀರಿ? ಯಾವಾಗ ನಾನು ಈ ಸರ್ತಿ ಈಗ ಒಂದು 6 ತಿಂಗಳಿಂದ 400-500 ರೂಪಾಯಿ ಡಾಗ್ ತಗೊಂಡೆ ಮಾರ್ಕೆಟ್ನಿಂದ, ಈಗ 18,000 ರೂಪಾಯಿ ಅದ. 18,000 ಇದ್ದಾಗ ಟ್ರೇಡಿಂಗ್ಗೆ ಹೋಗ್ತದ ಹೋಗ್ಲಿ, ಆದರೆ ಯಾವಾಗ ಅದು ತನ್ನ ಮೌಲ್ಯ ಕಳ್ಕೊತದ ಬಜಾರ್ದೊಳಗೆ, ಬೇಡಿಕೆ ಕಡಿಮೆ ಆಗ್ತದ, ಅವಾಗ ಅದನ್ನು ತಗೊಂಡು ನಾವು ಪ್ರೊಸೆಸ್ಗೆ ಹಾಕೊಂಡ್ರೆ ಅದು ಮತ್ತೆ ಒಳ್ಳೆ ಬೆಲೆ ಬಂದಾಗ ಅದನ್ನು ಆ ರೂಪದೊಳಗೆ ಮಾರಲಿಕ್ಕಾಗ. ಇದು ನಾವು ವ್ಯಾಲ್ಯೂ ಅಡಿಷನ್ ಮಾಡೋದ್ರದ ಒಂದು ಸದುಪಯೋಗ. ಈ ಲಾಲಿಪಾಪ್ ಇದು ಯೂಶ್ವಲಿ ನಾವು ಸಣ್ಣವರಿದ್ದಾಗ ಈ ಹುಣಸಿ ಬೆಲ್ಲ ಕುಟ್ಟಿ ಜೀರಿಗೆ ಹಾಕಿ ಉಪ್ಪು ಹಾಕಿ ಹಿಂಗೆ ಬಾಯಿಗೆ ಚೀಪುವಂಗೆ ಮಾಡ್ಕೊಂಡು ತಿಂದದ್ದು ಯಾರು ಸಣ್ಣವರಿದ್ದಾಗ ಮಾಡಿದ್ದಿದ್ರೆ ಗೊತ್ತಿರ್ತದೆ. ಆ ಥರ ಈಗ ಮಾರ್ಕೆಟ್ನಾಗ ಲಾಲಿಪಾಪ್ ಸಿಗ್ಲಿಕ್ಕತ್ತಾವ. ಅದೇನದ, ಇದು ನಂದ ಪ್ರಾಡಕ್ಟ್. ಇದು ಲೆಮನ್ ನಾವು ಈಗ ಏನು ಮಾಡ್ಲಿಕ್ಕತ್ತೀವಿ ಅಂತಂದರೆ ಹುಣಸಿ ಮತ್ತು ಬೆಲ್ಲದಿಂದ ಮಾಡ್ಲಿಕ್ಕತ್ತೀವಿ. ಅದಕ್ಕೊಂದು ದೊಡ್ಡ ಮಾರ್ಕೆಟ್ ಅದ, ನೋಡಲಿಕ್ಕೆ ಸಣ್ಣ ಪ್ರಾಡಕ್ಟ್. ನನಗೆ ಗೊತ್ತಿರೋ ಒಂದು ಇಂಡಸ್ಟ್ರಿ ಬೆಂಗಳೂರಿನೊಳಗೆ ಮಾಡ್ಲಿಕ್ಕತ್ತಾರ, ಶಿರಾದೊಳಗೆ ಅವರು ಬರ್ತಾ ಹಾದಿಯೊಳಗೆ ಶಿರಾ ಅಂತ ಊರೋದಲ್ಲ, ಶಿರಾದೊಳಗೆ ಒಂದು ಇಂಡಸ್ಟ್ರಿ ಹಾಕ್ಯಾರ. ಅವರು ಒಂದು ದಿನದ ಉತ್ಪನ್ನ ಔಟ್ಪುಟ್ಟು 700,000 ಪೀಸ್. ಒಂದು ಪೀಸಿಗೆ ಅವರು 50 ಪೈಸ ಮಾರ್ಜಿನ್ ಇಟ್ಕೊಂಡ್ರೆ ಅವರು ಒಂದು ದಿನದ ಗಳಿಕೆ 3.5 ಲಕ್ಷ. ನಾನು ಈಗ ಹೊಸದಾಗಿ ಶುರು ಮಾಡೀನಿ, ಇದನ್ಯಾಕೆ ತೋರಿಸ್ಲಿಕ್ಕತ್ತೀನಿ ಹುಣಸಿದು ಅಂತಂದ್ರೆ, ಈ ಏನು ಲೆಮನ್ ಪೌಡರ್ ಸಿಗ್ತದಲ್ಲ, ಯಾವಾಗ ಬೆಲೆ ಬಿದ್ದ ಹೊತ್ತಿನಾಗ ನೀವು ಮಾರ್ಕೆಟಿಗೆ ಲಿಂಬೆಹಣ್ಣು ಕಳಿಸಲಾರ್ದೆ ಅದರ ರಸ ತೆಗೆದು ಅದನ್ನ ಏನು ಸ್ಪ್ರೇ ಡ್ರೈ ಪ್ರೊಸೀಜರ್ದಿಂದ ಅದನ್ನು ಪೌಡರ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಈ ಬೆಲ್ಲದೊಳಗೆ ಕೂಡಿಸಿದ್ರೆ ಅದು ಲೆಮನ್ ಲಾಲಿಪಾಪ್. ನೀವು ಅದೇ ರಸ ಕೂಡಿಸ್ಲಿಕ್ಕೆ ಬರಂಗಿಲ್ಲ, ಯಾಕಂದ್ರೆ ಬೆಲ್ಲಗೆ ಅಳಕಾಗಿ ಬಿಡ್ತದೆ. ಏನು ಲಿಂಬೆಹಣ್ಣಿನ ಒಣಗಿದ ಪೌಡರ್ ಇರ್ತದಲ್ಲ, ಸ್ಪ್ರೇ ಡ್ರೈಡ್ ಪೌಡರ್ನ ನಾವು ಬೆಲ್ಲದ ಜೊತೆ ಹಾಕಿ ಅದನ್ನು ರುಬ್ಬಿದ್ರೆ ಅದು ಈ ಥರದ ಲಾಲಿಪಾಪ್ ಮಾಡಲಿಕ್ಕೆ, ಲೆಮನ್ ಲಾಲಿಪಾಪ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ನನ್ನ ಪ್ರಾಡಕ್ಟ್ ಚಟ್ಪಟ ಲೆಮನ್ ಅಂತೇಳಿ ಅದು ಬ್ರ್ಯಾಂಡ್ ಮಾಡೀನಿ. ಇದು ಈ ಥರದ್ದು ನಂದು ಪ್ರೆಸೆಂಟೇಷನ್ ಅದ. ಆಮೇಲೆ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿ ಮಾರ್ಕೆಟಿಂಗ್ ಕಂಪ್ನಿಗಳಿಗೆ ನಾನು ಕಸ್ಟಮೈಸ್ಡ್ ಪ್ರಾಡಕ್ಟ್ನು ಅವ್ರಿಗೆ ಮಾಡಿಕೊಡ್ತೀನಿ, ಅದು ಟನ್ ಗಟ್ಟಲೆ ಅವ್ರು ತೊಗೊಳ್ತಾರೆ. ಈ ಥರ ಲೆಮನ್ ಚಟ್ಪಟ ಹೇಳಿದ್ದಲ್ಲ ನಿಮಗಾಗಲೇ, ನಾನು ಸ್ಟಾರ್ಟ್ ಮಾಡಿ ಎಲ್ಲ ಕೂಡ 8-10 ತಿಂಗಳಾಯಿತು. ಸುಮಾರು 50-60 ಟನ್ ನಾನು ಇದೇ ಬಿಜಾಪುರ ಮಾರ್ಕೆಟ್ನಿಂದ ಲಿಂಬೆಹಣ್ಣು ಪರ್ಚೇಸ್ ಮಾಡಿದ್ದೀನಿ, ಅಂದರೆ 1,000 ಡಾಗ್ ಪರ್ಚೇಸ್ ಮಾಡೀನಿ. ಇವು ಲೆಮನ್ ಪೌಡರ್ ಅದು ಯಾರು ತೊಗೋತಾರೆ ಎಲ್ಲಿ ಹೋಗ್ತಾರೆ ಅಂತ ಹೇಳ್ತೀವಲ್ಲ, ಇವು ಅಪ್ಲಿಕೇಶನ್ ಥೆರಾಪೆಟಿಕ್ ಅಂದರೆ ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳು ತೊಗೊಳ್ತಾರೆ. ಲೆಮನ್ ಆಯಿಲ್ ಅದು ಈ ಸೋಪ್ ತಯಾರು ಮಾಡೋರು, ಮತ್ತೊಂದು ಫ್ಲೇವರಿಗೆ, ಈ ಟಾಯ್ಲೆಟ್ ರೀಸ್ಗೆ, ಆಮೇಲೆ ಅರೋಮಾ ಥೆರಪಿ ಅಂತ ಮಾಡ್ತಾರೆ ಕೆಲವೊಂದು ಸ್ಪಾಗಳಲ್ಲಿ, ಅದು ಮಸಾಜ್ ಮಾಡುವಂಥದ್ದು ಒಂದು ಏನು ಇಂಡಸ್ಟ್ರಿ ಅದಲ್ಲ, ಅವರು ಈ ಲೆಮನ್ ಆಯಿಲನ್ನು ಬಳಸ್ತಾರೆ. ಆಮೇಲೆ ಫುಡ್ ಆ್ಯಂಡ್ ಬೆವರೇಜಲ್ಲೂ ಕೂಡ ಅದೊಂದು ಫ್ಲೇವರ್ ಆಗಿ ಯೂಸ್ ಆಗ್ತದೆ, ಕಾಸ್ಮೆಟಿಕ್ ಇಂಡಸ್ಟ್ರಿಯೊಳಗೆ ಯೂಸ್ ಆಗ್ತದೆ, ಫ್ರ್ಯಾಗ್ರೆನ್ಸ್ನೊಳಗೆ ಯೂಸ್ ಆಗ್ತದೆ. ಹೇಳಿದ್ನಲ್ಲ ಅದೇ ಕ್ಲೀನಿಂಗು ಮತ್ತು ಇದಕ್ಕೆ ಏನು ಟಾಯ್ಲೆಟ್ರಿ ಇದು ಅದಾವಲ್ಲ ಅದಕ್ಕೂ ಸುದಾ ಅದು ಫ್ಲೇವರ್ ಆಗಿ ಲೆಮನ್ ಆಯಿಲ್ ಯೂಸ್ ಆಗ್ತದೆ. ಆಮೇಲೆ ಈ ಫೇಸ್ ಪ್ಯಾಕ್ ಅದು ಮಾಡ್ಕೊಳ್ಳಿಕ್ಕೆ, ಕೆಲವೊಂದು ಸ್ಕಿನ್ ಡಿಸೀಸ್ಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಲೆಮನ್ ಪೀಲ್ ಪೌಡರ್ ಅದಲ್ಲ, ಅದ್ರದ್ದು ತೊಗಟಿದ ಏನು ಪೌಡರ್ ಅದಲ್ಲ ಅದ್ರದ್ದು ಲೇಪನ ಮಾಡ್ತಾರೆ, ಅದೊಂದು ಅದು ಚಿಕಿತ್ಸೆ ಒಳಗೆ ಯೂಸ್ ಆಗ್ತಕ್ಕಂಥದ್ದು. ಈ ಫೇಸ್ ಪ್ಯಾಕ್ ಅದು ಹಾಕೋತಾರಲ್ಲ ಮನೆಯೊಳಗೆ ಹೆಣ್ಮಕ್ಳು, ಮುಲ್ತಾನ್ ಮುಟ್ಟಿದ್ದು ಏನು ಯೂಸ್ ಮಾಡ್ತಾರೆ ಮಟ್ಟಿದು ಯೂಸ್ ಮಾಡ್ತಾರಲ್ಲ, ಅದೇ ಥರ ಲೆಮನ್ ಪೀಲ್ ಪೌಡ್ರದ್ದು ಕೂಡ ಫೇಸ್ ಪ್ಯಾಕ್ ಯೂಸ್ ಮಾಡ್ತಾರೆ. ಹೀಗೆ ಬೇಕಾದಷ್ಟು ಅಪ್ಲಿಕೇಶನ್ಗಳದಾವ. ನಾವು ಪ್ರಾಡಕ್ಟ್ ಮಾಡಿದರೆ ಅದರದ್ದು ಮಾರ್ಕೆಟಿಂಗದ್ದು ಕಷ್ಟ ಅದ ಇದೇನಿಲ್ಲ, ಆದರೆ ಪ್ರಾಪರ್ ಆಗಿ ನಾವು ಎಕ್ಸ್ಪರ್ಟ್ಸನ್ನು ಹಿಡ್ಕೊಂಡು ಅದಕ್ಕೆ ಅಪ್ರೋಚ್ ಆಗಬೇಕು. ಇಷ್ಟು ನಂದು ಪ್ರೆಸೆಂಟೇಷನ್ ಇತ್ತು. ನಾನು ಇಲ್ಲಿ ಈ ವೇದಿಕೆ ಸಿಕ್ಕದಿಷ್ಟೇನೆ, ನಾನು ಒಂದು ಲಿಂಬೆ ಹಣ್ಣಿಂದು ಒಂದು ಪ್ರಾಡಕ್ಟ್ ಮಾಡೀನಿ ಆಲ್ರೆಡಿ. ನೆಲ್ಲಿಕಾಯಿದು, ಶುಂಠಿದು, ಶುಂಠಿದು ಕ್ಯಾಂಡಿನೂ ಮಾಡ್ತೀವಿ. ಈ ಥರದ್ದು ಒಂದು ನಾವು ಆ ಪ್ರಾಡಕ್ಟ್ನೊಳಗೆ ಅದೀನಿ. ಒಂದು ನನ್ನ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬಂದೀನಿ. ಆ್ಯಕ್ಚುಲಿ ಇದು ನನ್ನ ಫೀಲ್ಡ್ ಅಲ್ಲ, ಆದರೂ ಕೂಡ ನಾನು ಇದೇ ಸಿ ಎಫ್ ಟಿ ಆರ್ ಐಗೆ ಹೋಗಿ ನಾನು ಎಷ್ಟೋ ಟ್ರೈನಿಂಗ್ ಪ್ರೋಗ್ರಾಮಿಗೆ ಒಳಗೆ ಹೋಗಿನಿ. 10-15 ದಿವಸಗಟ್ಟಲೆ ಹೋಗಿನಿ. ಒಂದೊಂದು ಸಿಂಗಲ್ ಡೇಸ್ ಪ್ರೋಗ್ರಾಮಿಗೆ ಹೋಗಿನಿ. ಆಮೇಲೆ ನಂದೊಂದು ಆಮ್ಲಾ ಕ್ಯಾಂಡಿ ಅದ ಸಿ ಎಫ್ ಟಿ ಆರ್ ಐದಿಂದ, ನೋ ಹೌ ಪ್ರಾಡಕ್ಟ್ ಅದ ನಂದು. ಹಾಗಾಗಿ ನಾನು ಆ್ಯಕ್ಚುಲಿ ಇದಕ್ಕೆ ಕನ್ಸರ್ನ್ಡ್ ಆಗಿ, ನಾನೊಂದು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅಲ್ಲ, ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು ನಿಮ್ಗೆ ಬೇಕಾದಷ್ಟು ಜನ ಸಿಗ್ತಾರೆ, ಒಳ್ಳೆ ನಾಲೆಜ್ ಸಿಗ್ತದೆ, ಕುತೂಹಲದಿಂದ ನೀವೆಲ್ಲ ಕೇಳಿ ಅದನ್ನು ಆಸ್ವಾದಿಸ್ರಿ. ಮತ್ತು ನಾನು ಏನಂತ ಏನು ಕೆಲಸ ಮಾಡೀನಿ ಅಂದರೆ, ಇವ್ರು ಮಾಡಿ ಸಕ್ಸಸ್ ಆಗ್ಯಾರ ಅನ್ನೋರನ್ನ ತೋರಿಸ್ಲಿಕ್ಕೆ ನಾನು ನಿಂದಿರ್ಸ್ಯಾರ. ಅಷ್ಟು ನಿಮ್ಮ ಜೊತೆ ನಾನು ಹಂಚಿಕೊಂಡಿದ್ದಕ್ಕೆ ಸಂತೋಷ ಕೊಡ್ತು. ಮತ್ತು ಏನಾರೇ ಇದ್ರೂ ನಾನು ನಿಮ್ಮ ಜೊತೆ ಪ್ರಶ್ನೋತ್ತರಕ್ಕೆ ನಾನು ಸ್ಪಂದಿಸ್ತೀನಿ. ಮತ್ತು ನೀವೆಲ್ಲ ಇಷ್ಟು ಇಂಟ್ರೆಸ್ಟ್ನಿಂದ ಕೂತ್ಕೊಂಡು ಕೇಳಿ ನನ್ನ ಹುರಿದುಂಬಿಸಿದ್ದಕ್ಕೆ ನಾನು ತಮ್ಮ ಎಲ್ಲರಿಗೂ ನಮಿಸಿ ನನ್ನೊಂದು ಎರಡು ಮಾತುಗಳು. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿದ್ಯಾವರ್ಧಕ ಸಂಘದ ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. ದರ್ಬಾರ್ ಶಿಕ್ಷಣ ಸಂಸ್ಥೆಯು ಸುಸಜ್ಜಿತವಾದ ಕಟ್ಟಡ ಹಾಗೂ ಎಲ್ಲ ಆಧುನಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ಹೊಂದಿದೆ. ವಿಶಾಲವಾದ ಆಟದ ಮೈದಾನ ಹೊಂದಿದ ವಿಜಯಪುರ ನಗರದ ಮಧ್ಯಭಾಗದಲ್ಲಿ ಇರುವ ಏಕೈಕ ಶಿಕ್ಷಣ ಸಂಸ್ಥೆ. ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಎಲ್ಕೆಜಿ, ಯುಕೆಜಿ, ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ, ಪಿಯುಸಿ, ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗಗಳಿಗೆ ಹಾಗೂ ಬಿಎ, ಬಿಕಾಂ, ಬಿಬಿಎ, ಬಿಸಿಎ ತರಗತಿಗಳ ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆಗಳು ಡಾಕ್ಟರ್ ವಿನಾಯಕ್ ಗ್ರಾಮ್ ಪುರೋಹಿತ್ 9441266635, ಶ್ರೀ ಟಿ ಆರ್ ಕುಲಕರ್ಣಿ 9448985968. ರಾಮಕೃಷ್ಣ ಅವರೇ ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ಗೆ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬಿಡಿ, ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಇದುವರೆಗೆ ಇತ್ತೀಚೆಗೆ ವಿಜಯಪುರದಲ್ಲಿ ನಡೆದ ಲಿಂಬೆ ಉತ್ಸವದಲ್ಲಿ ಏರ್ಪಡಿಸಲಾಗಿದ್ದ ತಾಂತ್ರಿಕ ಗೋಷ್ಠಿಯಲ್ಲಿ ಲಿಂಬೆಯ ಹೊಸ ಉತ್ಪನ್ನಗಳ ಕುರಿತು ಮಾತನಾಡಿದ ವಿಜಯಪುರದ ಉದ್ಯಮಿ ಡಾಕ್ಟರ್ ವೀರಣ್ಣ ತೊರವಿಯವರ ಭಾಷಣದ ಧ್ವನಿ ಮುದ್ರಣ ಕೇಳಿದ್ರಿ. ಇನ್ನೀಗ ಬಳ್ಳಾರಿಯ ಹಳೆ ದರೋಜಿಯ ಇರಮ ಹಾಗೂ ಸಂಗಡಿಗರಿಂದ ಬುರ್ರಾ ಕಥ. ಈಗಿನ ಬರುತ್ತ ಕುಲಕ್ಕೆ ಮಗಾಗಿ ಆಗ ಕಾಂಬುದ ರಾಜ ಒಬ್ಬಾತನು ಅಟ್ಟಾಗ ಒಬ್ಬ ಮಗ ಬಂದ ಉಲ್ಟಾನ ಮಗ ಹುಟ್ಟಿದ ಮೇಲೆ ಅನ್ನಡಕ್ಕರಿ ಇನ್ನು ಬರುತ್ತ ಕದರಿಕೆ ಕಜ್ಜೂರು ಬಾಳೆಹಣ್ಣು ನಿಂಬೆಹಣ್ಣು ತೋಟ ಹಚ್ಚಾನ ಆಗ ಕಡಬರಿಚನ ಕಾಮದೇವತಿ ಎರಡು ರೆಕ್ಕೆ ನಾಲ್ಕು ಪಾದ ಕಾಮದೇವತಿ ಗರ್ಭತಾಯ ಆಗ ಈಗ ಅಡಂಗೈತಿ ಆಗ ತೋಟದಾಗ ಬಂದು ಇಳಿದು ಆಗಿನ ಬರ ಮಲ್ಲಿವ ಮಜ್ಜೆ ತಿಂತೈತಿ ಈಗಿನ ಬರ್ತಾವಾಗಿ ಆಗ ಬಂದ ಚಾಲರಾಜ ಅನ್ನ ಏಳು ಗುಂಡು ನೋಡಿಲ್ಲ ನಾಲ್ಕು ಪಾದ ಗೋತಿನ ನೋಡ್ಯಾರ ಈ ಕಾಲ ಆಗಲಿ ಆ ಕಾಲ ಆಗಲಿ ಆಗ ಎರಡು ರೆಕ್ಕಿದ್ದ ಗೋತಿನ ನೋಡ್ಯ ಆ ಗೋತಿ ಏನಂತದ ಬರೀ ಗೋಲ್ರವನೇ ಕೃಷ್ಣ ಗೋಲ್ರಿ ನೀವು ನಾನು ಕೃಷ್ಣ ಗೋತಿ ದೇವಿತೀನಿ ನನ್ನ ಕೊಲ್ಲಿದ ಕುಮಾರ ಗೋಪಿ ದೇವತಿ ಕಾಮದೇವತಿ ಸಾಬನ್ ಕೊಟ್ಲು ಗರ್ಭತಾಯಿ ಒಟ್ಟಾಗ ಮಗ ಇದನ ಆಗೋ ಈಗ ಅಡೆಂಗೈತಿ ನನ್ನ ಕೊಲ್ಲು ಬಿಟ್ಟೆ ನಿನ್ ಏನು ಪಾಪ ಮಾಡಿದೆ ನೀನು ನಾನೇನೋನು ಬಡ್ದಿನೆ ನಿಂಗೇನೋನು ಬೈದಿನೆ ಹೋಗೋ ತಾಯಿಗೆ ಏಳು ಗುಂಡು ಬಿಟ್ಟು ನಾನು ಒಟ್ಟಿಗೆ ಒಟ್ಟಾಗಿರೋ ಮಗನ ಕೊಲ್ಲಿದೆ ಬರೀ ದುಷ್ಟದವನೇ ನಿನಗೆ ಒಬ್ಬೇ ಮಗ ಇದನ ನಿಮ್ಮ ಜಾತಿ ಗೋಲ್ರು ಕೃಷ್ಣ ಗೋಲ್ರು ಅಂತ ನಾನು ಕೃಷ್ಣ ಗೋಪಿ ದೇವತಿ ಇದೋ ಅಡಿಯವ್ರು ಇಲ್ದಂಗ ಗೊಡ್ಡವನಾಗಿ ರಾಜ್ಯ ಬಾಳ್ ಅಂತ ಜೀವ ಒಂದೇ ಇನ್ನ ಬಿಟ್ಟೆ ತಾಯಿ ಮಗನು ಗರ್ಭ ತಾಯಿ ಸತ್ತು ಆದಳ ನೆವ್ಲಿ ಅಂತ ಏಟ್ಬಿಟ್ಟೆ ಎರಡು ರೆಕ್ಕಿರೋದು ಮ್ಯಾಲೆ ಹೋಗೋದು ನನಗೆ ಗೊತ್ತಿಲ್ಲಮ್ಮ ತಾಯಿ ಈಗ ನೀನು ಬೆಳ್ಳಿ ಪಾಟ ಇಳಿಸಿ ನಿನಗೆ ತೋಡ್ದಾಗಿಟ್ಟು ಪೂಜೆ ಮಾಡ್ತೀನಿ ಗುಡಿ ಕರ್ತೀನಿ ಬರೀ ಸತ್ತೋದ ಮೇಲೆ ಜೀವ ಹೋದ ಮೇಲೆ ಏನು ಪೂಜೆ ಮಾಡಿದ್ರೆ ಏನು ಮಾಡ್ಬೇಕು ಏನು ಊಟ ಕೊಟ್ರೆ ಏನು ಮಾಡ್ಬೇಕು ಅಂತ ಒದ್ದಾಡಿ ಜೀವ ಬಿಟ್ಟ ಮೇಲೆ ಆ ಮಗನು ಇನ್ನು ಜೋಪಾನ ಮಾಡ್ದ ಮಗ ದೊಡ್ಡವನಾದ ಏಳು ಮಂದಿ ಲಗ್ನ ಮಾಡಿಕೊಂಡ್ರೆ ಮಕ್ಕಳಾತಾರ ಇಲ್ಲಿದ್ರಿ ಇಲ್ಲ ಅಂತ ಏಳು ಮಂದಿ ಲಗ್ನ ಚಿತ್ತಪ್ಪ ಮಕ್ಕಳು ಮಕ್ಕಳು ಏಳು ಮಂದಿ ಮಂಕನಿ ದೇವಿ ಮಾಡಲ್ ದೇವಿ ಗಿರಿದೇವಿ ರತ್ನಾಲ ದೇವಿ ಸೂರಮ್ಮ ದೇವಿ ಸುಂಕಮ್ಮ ದೇವಿ ಗಿರಿದೇವಿ ಆರು ಮಂದಿ ಸಿಕ್ಕಾಕಿ ಸಿರಿದೇವಿ ಸಿರಿದೇವಿ ಅಂದೈತಿ ಸಿರಿದೇವ್ ಅಂತ ಯಾರ ಹೆಸರಿಟ್ಟಲ್ಲ ಅವರಂದೇ ಗೋಲ್ರ ಕುಲ್ದಾಗ ಸಿರಿದೇವ್ ಅಂಬಾಕಿ ಆಗ ಏಳು ಮಂದಿಯ ಮದುವೆ ಮಾಡಿ ಹನ್ನೆರಡು ವರ್ಷ ಪಟ್ಟಮ್ಮ ಬಳ್ಳಾರಿಯ ಹಳೆ ದರೋಜಿಯ ಈರಮ್ಮ ಹಾಗೂ ಸಂಗಡಿಗರಿಂದ ಬುರ್ರಾ ಕಥೆ ಕೇಳಿದಿರಿ. ಇದೇ ಕಲಾವಿದರಿಂದ ಇನ್ನೊಂದು ಬುರ್ರಾ ಕಥೆ. ಗೌರಮ್ಮ ಆಗಿನ ನಮ್ಮ ಮಗನ ಇನ್ನ ಬರ ಬಬ್ಬುಳ್ ಆಗಿರಡಿ ಮೂರು ವಾರ ಬಾಗಾರೇನಾ ತಾಮ ನಾಮ ಕೇಳಿ ಹಂಗೆಲ್ಲ ಬಳ್ಳಾರಿ ಬಂದ ಸಬ್ಇನ್ಸ್ಪೆಕ್ಟರ್ ಜಮೀನ್ದಾರ್ ಗವರ್ಮೆಂಟ್ ವಕೀಲ ಏನ್ರಿ ಎಂಟ್ನೂರು ಕೊಟ್ಟು ಓದಿಕೆಂಬ್ತೀನಿ ಅಂದ್ರೆ ಇಂಡಿಯಾಲಿದ್ದ ಓದಿಕೆ ಅಂತ ಬರ್ಬೇಕು ಓನಾಮಲಿದ್ದ ಹಂಗಾಗಲಂತ ಒಂದು ತಿಂಗಳ ಬಲ್ಲ ಮಗ ಎರಡು ತಿಂಗಳ ಬಲ್ಲ ಸಬ್ಇನ್ಸ್ಪೆಕ್ಟರ್ ಜಮೀನ್ದಾರ ವಕೀಲ್ ನೋಡ್ದ ಅಚ್ಚ ತೋಡ ರೆಡ್ಡಿ ಕುಲ ಕುಟ್ರೆ ಸಾಕು ಒಬ್ಬರಿಗೆ ಡೊಗ್ಗೋದಿಲ್ಲ ಒಬ್ಬರಿಗೆ ಬಗ್ಗೋದಿಲ್ಲ ಅಲ್ಲ ನಿಮಗೆ ಕೈ ಮೂಗ ಜಾತಿ ಬಲ್ಲ ರೆಡ್ಡಿ ಜಾತಿ ಒಂದ್ಯ ಬಂದ್ರೆ ನಾಗರೆಡ್ಡಿ ಇಷ್ಟೊಂದು ಓದಿಕೊಂಡಿ ನಿನಗೆ ತಿಂಗಳಿಗೆ ಐನೂರು ಸಂಬಳ ಕೊಡ್ತೀವಿ ನಮ್ಮ ಆಜ್ಞೆಯಲ್ಲಿ ಇರ್ಬೇಕು ನಮ್ಮ ಮಾತು ಕೇಳ್ಬೇಕಂದ ಆ ಮಾತಿಗೆ ನಾಗರೆಡ್ಡಿ ಹನ್ನೆರಡು ವಯಸ್ಸು ಹುಡುಗ ಏನಂತಾನ ಸಬ್ಇನ್ಸ್ಪೆಕ್ಟರ್ ಜಮೀನ್ದಾರ್ ವಕೀಲ ಈ ನೀವು ಕೊಡೋ ಸಂಬಳಗೆ ನಿಮ್ಮ